ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಿದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಿದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಹಸಿರು ಗೊಬ್ಬರ ಬೆಳೆಗಳ ಪ್ರಾಮುಖ್ಯತೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಜಾಹೀರಾತುಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಕೆಎಸ್ ಈಶ್ವರಪ್ಪ ಅವರು. ನಾನು ಕೆಎಸ್ ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ ನಿಮಗೆ ನಿರಂತರ 100 ಕೆಲಸ ನೀಡಲು ದುಡಿಯೋಣ ಬಾ ಅಭಿಯಾನ ಆರಂಭ ಮಾಡಿದ್ದೇವೆ. ನಿಮ್ಮೂರಲ್ಲೇ ನಿಮಗೆ ಕೆಲಸ ಕೊಡ್ತೇವೆ. ಗಂಡು ಹೆಣ್ಣಿಗೆ ಸಮಾನ ಕೂಲಿ ದಿನಕ್ಕೆ 309 ರೂಪಾಯಿ ಪಾವತಿ ಮಾಡ್ತಾ ಇದ್ದೇವೆ. ಬನ್ನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿಮ್ಮೂರಲ್ಲೇ ಕೆಲಸ ಪಡೆದು ವಲಸೆ ತಪ್ಪಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ. ನಮಸ್ಕಾರ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹಸಿರು ಗೊಬ್ಬರ ಬೆಳೆಗಳ ಪ್ರಾಮುಖ್ಯತೆ. ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ದೇವಕುಮಾರ್ ಅವರೇ. ನಮಸ್ಕಾರ ಜಗದೀಶ್ ಅವರ. ನಾವು ಸಾವಯವ ಕೃಷಿಯನ್ನು ಮಾಡುವಾಗ ಪೋಷಕಾಂಶಗಳ ನಿರ್ವಹಣೆಗೆ ವಿಶೇಷವಾದ ಒತ್ತನ್ನು ಕೊಡಬೇಕಾಗತ್ತೆ. ಹೌದು, ಸಾವಯವ ಕೃಷಿಯ ಮುಖ್ಯವಾದ ಒಂದು ಅಂಶ ಅಂದರೆ ಪೋಷಕಾಂಶಗಳ ನಿರ್ವಹಣೆ. ಖಂಡಿತವಾಗಲೂ, ಏಕೆಂದರೆ ನಾವು ಆಧುನಿಕ ಪದ್ಧತಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ, ಆದರೆ ಇಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಕ್ಕೆ ಒಂದು ಅವಕಾಶ ಇಲ್ಲ. ಹೌದು, ಹಾಗಾಗಿ ಅಷ್ಟೆಲ್ಲ ಪೋಷಕಾಂಶಗಳನ್ನು ನಾವು ಸಾವಯವ ರೂಪದಲ್ಲೇ ಪೂರೈಕೆ ಮಾಡಬೇಕಾಗತ್ತೆ. ಹೌದು, ತಾವು ತಜ್ಞರು ಹೇಳ್ತಾ ಇರ್ತೀರಾ, ಈ ಕೊಟ್ಟಿಗೆ ಗೊಬ್ಬರದ ಮೂಲಕ ಕೊಡ್ಬೋದು. ಹೌದು, ಎರೆ ಗೊಬ್ಬರದ ಮೂಲಕ ಕೊಡ್ಬೋದು. ಹೌದು, ಮತ್ತು ಕೆಲವೊಂದು ದ್ರವರೂಪದ ಗೊಬ್ಬರಗಳನ್ನು ಕೊಡ್ಬೋದು ಅಂತ ಹೇಳ್ತಾ ಇರ್ತೀರ. ಹೌದು, ಅದೇ ರೀತಿ ಇವತ್ತು ಪಶುಪಾಲನೆ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತಲೇ ಹೇಳಿದರೆ ತಪ್ಪಾಗಲಾರದು. ನಿಜ, ಈ ಒಂದು ದೃಷ್ಟಿಯಿಂದ ನಾವು ನೋಡೋದಾದರೆ ಈ ಹಸಲೆ ಗೊಬ್ಬರಗಳು ವಿಶೇಷವಾದ ಒಂದು ಮಹತ್ವವನ್ನು ಪಡಿತವೆ. ಹೌದು, ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸಾವಯವ ಕೃಷಿಯಲ್ಲಿ ಈ ಹಸಲೆ ಗೊಬ್ಬರಗಳ ಪಾತ್ರ ಮತ್ತು ಇವುಗಳನ್ನು ಈ ಒಂದು ಕೃಷಿಯಲ್ಲಿ ಹೇಗೆ ನಾವು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಈಗ ಪ್ರಾರಂಭದಲ್ಲಿ ಈ ಹಸಿರೆಲೆ ಗೊಬ್ಬರಗಳು ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ಸರಿ ಜಗದೀಶ್ ಅವರೇ, ಈ ಹಸಿರೆಲೆ ಗೊಬ್ಬರಗಳು ಅಂತ ಹೇಳಿದ್ರೆ ಏನಂತಂದರೆ, ಯಾವುದೇ ಒಂದು ಬೆಳೆ ಅದರಲ್ಲಿ ಹಸಿರೆಲೆಗೆಂತಲೇ ಮೀಸಲಾಗಿರ್ತಕ್ಕಂಥ ಕೆಲವು ಬೆಳೆಗಳಿದ್ದಾವೆ, ಅವುಗಳನ್ನು ಒಳಗೊಂಡಂತೆ ಕಾಳೆಗಳನ್ನು ಸೇರಿಸಿ ಅವು ಹಸಿರಾಗಿರುವಾಗಲೇ ನಾವು ಭೂಮಿಗೆ ಸೇರಿಸ್ತಕ್ಕಂಥ ಒಂದು ಪದ್ಧತಿಗೆ ಅಥವಾ ಕ್ರಮಕ್ಕೆ ಹಸಿರೆಲೆ ಗೊಬ್ಬರ ಅಂತ ಹೇಳ್ಬೋದು. ಬಹಳ ಸರಳವಾಗಿ, ಇದೇನು ಹೊಸ ಪದ್ಧತಿ ಅಲ್ಲ, ಇದನ್ನ ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಂತಂದ್ರೆ, ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಈ ಒಂದು ಪದ್ಧತಿ ಕೃಷಿಗೆ ಬಹಳಷ್ಟು ಪೂರಕವಾದಂತ ಒಂದು ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಈ ಪದ್ಧತಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಬೆಳೆಗಳನ್ನ ಬೆಳಿಬೇಕಾದ್ರೆ ಇವತ್ತು ಸಾವಯವ ಕೃಷಿ ಅಂತ ಹೇಳ್ತಾ ಇದ್ದೀವಿ ಜಗದೀಶ್ ಅವರೇ. ಸಾವಯವ ಕೃಷಿ ಇಲ್ಲದೇ ಇರತಕ್ಕಂತ ಸಂದರ್ಭದಲ್ಲೂ, ಅಂದ್ರೆ ನಮ್ಮ ಒಂದು ಹಸಿರು ಕ್ರಾಂತಿ ಸಂದರ್ಭದಲ್ಲೂ ಈಗಲೂ ಮಾಡ್ತಾ ಇದ್ದಾರೆ. ಭತ್ತದ ಬೆಳೆಗೆ ಮಂಡ್ಯ, ಮೈಸೂರು, ಕೆಆರ್ಪೇಟೆ ಈ ಕಡೆ ಹೋದ್ರೆ ಅವರು ಸಾಕಷ್ಟು ಡಯಂಚ ಬೆಳೀತಾರೆ. ಹೌದು, ಡಯಂಚ ಬೆಳೆದು ಅದನ್ನ ಭೂಮಿಗೆ ಸೇರಿಸ್ತಾರೆ, ಅಲ್ಲೇ ಸೇರಿಸ್ತಾರೆ ಸೇರಿಸ್ತಾರೆ. ಈ ಹಸಿರೆಲೆ ಗೊಬ್ಬರಗಳನ್ನು ಯಾತಕ್ಕಾಗಿ ನಾವು ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯವಾದ ಒಂದು ಸ್ಥಾನ ಕೊಟ್ಟು ನೋಡ್ತೀವಿ ಅಂತಂದ್ರೆ, ತಮಗ್ ಗೊತ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನಲ್ಲಿ ಇರ್ತಕ್ಕಂತ ಸಾವಯವ ಪದಾರ್ಥ ಏನಿದೆ, ಸಾವಯವ ಅಂಶ ಏನಿದೆ, ಇದು ಕಡಿಮೆ ಆಗಿದೆ. ಹೌದೌದು. ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರಗಳು ಒಂದನ್ನೇ ಕೊಡ್ತಾ ಹೋದ್ರೆ ಅದು ಸ್ವಲ್ಪ ಖರ್ಚಲ್ಲಿ ಹೆಚ್ಚಿಗಾಗ್ಬೋದು. ಹಾಗೇನೆ ಇವುಗಳನ್ನ ಹಸಿರೆಲೆ ಗೊಬ್ಬರಗಳನ್ನ ನಾವು ಬೆಳೆದು ನಮ್ಮ ಭೂಮಿಯಲ್ಲೇ ಬೆಳೆದು ಅಲ್ಲೇ ಸೇರಿಸಿದ್ರೆ ಇದಕ್ಕೆ ತಗಲ್ತಕ್ಕಂಥ ಖರ್ಚು ಕಡಿಮೆ. ಜೊತೆಗೆ ಈ ಹಸಿರೆಲೆ ಗೊಬ್ಬರಗಳು ಏನಿದಾವೆ ಇವುಗಳು ಈ ಒಂದು ಕೊಟ್ಟಿಗೆ ಗೊಬ್ಬರಕ್ಕಿಂತ ಭಿನ್ನವಾಗಿ ಕೆಲಸ ಮಾಡ್ತವೆ ಅಂದ್ರೆ ತಪ್ಪಾಗ್ಲಾರ. ಯಾವ ರೀತಿ ಅಂತಂದ್ರೆ ಇವು ಸಂಪೂರ್ಣವಾಗಿ ಹಸರಾಗಿರ್ತವೆ, ಇದರಲ್ಲಿ ನೀರಿನಂಶ 90% ಹೆಚ್ಚಿಗಿರ್ತದೆ. ನಾವು ಮಣ್ಣಿಗೆ ಇದನ್ನು ಸೇರಿಸಿದಾಗ ಅವುಗಳಿಗಿಂತ ಬೇಗ ಇವು ಕಳಿತವೆ. ಕಳಿತು ಇವುಗಳು ಈ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸ್ತವೆ. ತಾನು ಕಳಿತಾಗ ತನ್ನಿಂದ ಉತ್ಪತ್ತಿ ಆಗ್ತಕ್ಕಂಥ ಪೋಷಕಾಂಶಗಳನ್ನು ಸಹ ಇವು ಬೆಳೆಗಳಿಗೆ ಒದಗಿಸ್ತವೆ. ಹೀಗಾಗಿ ಈ ಒಂದು ಹಸಿರೆಲೆ ಗೊಬ್ಬರದ ಬೆಳೆಗಳೇನಿದ್ದಾವೆ ಇವು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಹಾಗೇನೆ ಇವತ್ತಿನ ದಿವಸ ತಾವು ಅನೇಕ ಸಂದರ್ಭದಲ್ಲಿ ಕೇಳಿದಿರಿ, ನಮ್ಮ ಮಣ್ಣು ಹಾಳಾಗಿದೆ ಅಥವಾ ಕೆಟ್ಟೋಗಿದೆ ಅಂತ ನಮ್ಮ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಆಗ್ಬೋದು, ಅಥವಾ ಬೇರೆಯವರು ಬಂದಾಗ್ಲೂ ಮಾತಾಡ್ತಾ ಇರ್ತಾರೆ. ಸೂಕ್ಷ್ಮಣಗಳ ಚಟುವಟಿಕೆ ಕಡಿಮೆ ಆಗಿದೆ ಅನ್ನೋದನ್ನು ಕಾಣ್ತೀವಿ. ಇವುಗಳು ಬಹಳ ಮುಖ್ಯವಾಗಿ ಮೂರು ರೀತಿ ವಿಂಗಡಣೆ ಮಾಡ್ಬೋದು ಮಣ್ಣಿನ ಗುಣಧರ್ಮಗಳನ್ನು. ಭೌತಿಕ ಗುಣಧರ್ಮ ಆಗ್ಬೋದು, ರಾಸಾಯನಿಕ ಆಗ್ಬೋದು, ಅಥವಾ ಜೈವಿಕ. ಇವುಗಳೆಲ್ಲವೂ ಸಹ ಕಡಿಮೆ ಆಗಿರೋದ್ರಿಂದ ಇವುಗಳ ಬಳಕೆಯಿಂದಾಗಿ ನಾವು ಬೆಳೆಗಳ ಉತ್ಪಾದನೆಯಲ್ಲಿ ಪೋಷಕಾಂಶಗಳನ್ನು ಸ್ವಲ್ಪ ಮಟ್ಟಿಗೆ ಇವುಗಳ ಮುಖಾಂತರ ಕೊಡ್ಬೋದು. ಹಾಗೇನೆ ಭೂಮಿಯಲ್ಲಿರ್ತಕ್ಕಂಥ ದೊರಕದೇ ಇರತಕ್ಕಂಥ ಪೋಷಕಾಂಶಗಳು ಸಹ ದೊರೆಯುವಂತೆ ಇವು ಮಾಡ್ತವೆ ಅಂತ ಹೇಳ್ಬೋದು. ಅಂದ್ರೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಅದರಲ್ಲೂ ವಿಶೇಷವಾಗಿ ತಮಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಈ ಹಸಿರೆಲೆ ಗೊಬ್ಬರಗಳಿಗೆ ನಾವು ವಿಶೇಷವಾಗಿ ಬಳಸತಕ್ಕಂಥದ್ದು ದ್ವಿದಳ ಧಾನ್ಯದ ಬೆಳೆಗಳನ್ನು. ಹೌದು, ಅವು ತನ್ನ ಬೇರುಗಳಲ್ಲಿ ಗಂಟುಗಳನ್ನು ಮಾಡಿಕೊಂಡು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಮಣ್ಣಲ್ಲಿ ಇಡ್ತವೆ. ಅವು ಕಳೆದ ನಂತರ ಬೆಳೆಗಳಿಗೆ ಅವುಗಳ ಒಂದು ಬಳಕೆ ಆಗ್ತವೆ. ಈ ರೀತಿಯಾಗಿ ಇವತ್ತು ಹಸಿರೆಲೆ ಗೊಬ್ಬರಗಳು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತವೆ, ಅಥವಾ ಒಂದು ಮುಖ್ಯ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾವೆ ಅಂತಂದ್ರೆ ತಪ್ಪಾಗ್ಲಾರ್ದು. ಇನ್ನು ಮುಖ್ಯವಾಗಿ ಈ ಹಸಿರೆಲೆ ಗೊಬ್ಬರದ ಬೆಳೆಗಳು ಯಾವ್ಯಾವು, ಮತ್ತೆ ಅವುಗಳನ್ನು ನಾವು ಬೆಳೆದುಕೊಳ್ಳುವಾಗ ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಅಂತಿದೆ? ಹಸಿರೆಲೆ ಗೊಬ್ಬರದ ಬೆಳೆಗಳಂತಂದ್ರೆ ನಮ್ಮಲ್ಲಿ ಬಹಳ ಬೇಗ ನೆನಪು ಬರ್ತಂಥದ್ದು ಡೈಂಚ್ ಆಗ್ಬೋದು, ಸೆಣಬು, ಅಪ್ಸೆಣಬು ಅಂತ ಏನ್ ಹೇಳ್ತೀವಿ ಇದಾಗ್ಬೋದು, ಈ ಕಾಡು ಸೆಣಬು ಅಂತ ಬರುತ್ತೆ ಅದಾಗುತ್ತೆ, ಉರುಳಿ ಆಗುತ್ತೆ, ಉಚ್ಚಳ್ಳನ್ನು ನಾವು ಬೆಳಿಬೋದು. ಹಾಗೇನೆ ಈ ಕ್ರೋಟಲೇರಿಯಾ ಅಂತಿದೆ, ಸೋಯಾಬೀನ್ ಬೆಳೀತಾರೆ. ಅದರ ನಂತರ ವೆಲ್ವೆಟ್ ಬೀನ್ ಅಂತ ಇತ್ತೀಚೆಗೆ ಬಂದಿದೆ, ಅದು ಬಹಳ ವಿಶೇಷವಾಗಿ ಮಣ್ಣನ್ನ ಎಲ್ಲಾನು ಆವರಿಸ್ಕೊಳ್ಳುತ್ತೆ, ಬಹಳ ಒದಕೆ ಬೆಳೆಯಾಗಿನೂ ಅದನ್ನ ಇದು ಮಾಡ್ತೀವಿ. ಇವುಗಳನ್ನೆಲ್ಲವನ್ನೂ ನಾವು ಹೇಳ್ಬೋದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪ್ರಗತಿಪರ ಸಾವಯವ ಕೃಷಿಕರು ಏನಿದ್ದಾರೆ, ಹಸಿರೆಲೆ ಗೊಬ್ಬರ ಅಂತಂದ್ರೆ ಒಂದನ್ನೇ ಬೆಳೆಯೋದಿಲ್ಲ, ಈ ನವಧಾನ್ಯಗಳನ್ನ ಬಳಸ್ತಾರೆ. ಅದರಲ್ಲೂ ವಿಶೇಷವಾಗಿ ಈಗ ಅಪ್ಸೆಣಬು ಅಂದ್ರೆ ಅಪ್ಸೆಣಬನ್ನ ಮುಕ್ಕಾಲು ಭಾಗ ಅಪ್ಸೆಣಬು ಹಾಕ್ತಿವಿ, ಅದ ನಂತರ ಉಳಿದ ಕಾಲ್ಭಾಗ ಏನಿದೆ ಅದಕ್ಕೆ ಉರುಳಿ ಹಾಕಿ, ಉಚ್ಚಳ್ಳ ಹಾಕಿ, ಅಲಸಂದೆ ಹಾಕಿ, ಅಲಸಂದೆ ಹಾಕಿ, ಜೋಳ ಹಾಕಿ, ರಾಗಿ ಹಾಕಿ, ಇವೆಲ್ಲವನ್ನು ಮಿಶ್ರಣ ಮಾಡಿಬಿಟ್ಟು ನಾವು ಬಿತ್ತನೆ ಮಾಡಿಬಿಡ್ತೀವಿ. ಇವುಗಳೆಲ್ಲವೂ ಸೇರಿ ನಾವು ಹಸಿರೆಲೆ ಗೊಬ್ಬರಗಳಲ್ಲಿ ತರಬಹುದು. ಹಾಗೆ ಈ ಹಸಿರೆಲೆಗಳಲ್ಲಿ ಮತ್ತೊಂದು ಇದು ಅಂತಂದ್ರೆ ಈ ಮರಗಳನ್ನ ಬಳಕೆ ಮಾಡ್ಕೊಳ್ತೀವಿ. ಹೊಂಗೆ ಮರದ ಸೊಪ್ಪು, ಬೇವಿನ ಮರದ್ದಾಗ್ಬೋದು, ಆಮೇಲೆ ನಂತರದಲ್ಲಿ ಆಲದ್ದಾಗ್ಬೋದು, ಎಕ್ಕ ಗಿಡಗಳಾಗ್ತವೆ, ಇವುಗಳನ್ನು ಸಹ ನಾವು ಈ ಹಸಿರೆಲೆ ಗೊಬ್ಬರವಾಗಿ ಬಳಸ್ತೇವೆ. ಅದಲ್ಲದೆ ಬದುಗಳ ಮೇಲೆ ಬೆಳೀತಕ್ಕಂಥ ನಮ್ಮ ಗ್ಲೆರಿಸಿಡಿಯಾ ಏನಿದೆ, ಗೊಬ್ಬರದ ಸೊಪ್ಪು, ಹೌದೌದು, ಇದನ್ನು ವಿಶೇಷವಾಗಿ ಬಳಸ್ಕೊಳ್ತೀವಿ. ಇವೆಲ್ಲವನ್ನು ನಾವು ಹಸಿರೆಲೆ ಗೊಬ್ಬರಗಳು ಅಂತ ನಾವು ಕರಿಬಹುದು. ಅಂದ್ರೆ ನಾವು ಸ್ಥಳದಲ್ಲೇ ಬೆಳೆದು ಕೂಡ ಬಳಸಬಹುದು, ಬೇರೆ ಕಡೆಯಿಂದ ತಂದು ಕೂಡ ಸಹ ಬೆಳೆಸಬಹುದು. ಹಾಗೆ ಈ ಮತ್ತೊಂದು ತಾವು ಕೇಳಿದ್ವಿ, ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಇವುಗಳನ್ನ ಆಯ್ಕೆ ಮಾಡ್ಕೋಬೇಕು? ನಿಜ ನಿಜ ಹೌದೌದು. ಇದಕ್ಕೆ ಬಂದಾಗ ಬಹಳ ಮುಖ್ಯವಾದ ಒಂದು ಅಂಶ ಏನಂದ್ರೆ ಈ ಎರಡು ಬೆಳೆಗಳ ಮಧ್ಯೆ ಇರತಕ್ಕಂತ ಅಂತರ ಎಷ್ಟು ಅಂದ್ರೆ ಈ ಅಂತರದಲ್ಲಿ ತ್ವರಿತವಾಗಿ ಅವು ಬೆಳೆಯುವಂಗಿರ್ಬೇಕು. ತುರ್ತಾಗಿ ಒಂದು 40-45 ದಿವಸ ಅಥವಾ 50 ದಿವಸಗಳಲ್ಲಿ ಬೆಳೆಯೋ ತರ ಇರಬೇಕು. ಅಂದ್ರೆ ಅವುಗಳ ಅವಧಿ ಕಡಿಮೆ ಇರಬೇಕು. ಈ ಅವಧಿಯಲ್ಲಿ ಅವುಗಳು ಗರಿಷ್ಠ ಪ್ರಮಾಣದಲ್ಲಿ ಬೆಳಿಬೇಕು. ಹೆಚ್ಚಿಗೆ ಸೊಪ್ಪನ್ನ ಅವುಗಳು ಕೊಡುವಂತ ಉತ್ಪಾದನೆ ಮಾಡತಕ್ಕಂತ ಒಂದು ಅಂಶನ ಅವು ಹೊಂದಿರಬೇಕು. ಹಾಗೇನೆ ಕಡಿಮೆ ನೀರು, ಈಗ ಖುಷ್ಕಿಯಲ್ಲೂ ಹಸಿರೆಲೆ ಗೊಬ್ಬರಗಳನ್ನ ಬೆಳೀತಕ್ಕಂತ ಪದ್ಧತಿ ಇದೆ. ಈಗ ನಮ್ಮಲ್ಲೇನೆ ಜಿಕೆವಿಕೆಯಲ್ಲಿ ನಮ್ಮ ತಾಕುಗಳಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳೆದೇ ಬೆಳಿತೀವಿ, ಬೆಳೆದು ನಾವು ಮಣ್ಣಿಗೆ ಸೇರಿಸ್ತೇವೆ. ಅಂತ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಮಳೆ ಬರೋದಿಲ್ಲ, ಒಂದು ಮಳೆ ಬರ್ತದೆ ಅದನ್ನೇ ಬಳಸ್ಕೊಂಡು ಬೆಳಿತೀವಿ. ಅಂದ್ರೆ ಭೂಮಿಯಲ್ಲಿ ಕೆಳಪದರದಲ್ಲಿರ್ತಕ್ಕಂತ ತೇವಾಂಶವನ್ನು ಸಹ ಅದು ಬಳಸ್ಕೊಂಡು ಬೆಳೆಯುವಂತಿರ್ಬೇಕು. ಅದಾದ ನಂತರ ಇನ್ನೊಂದು ಅಂಶ ಅಂತಂದ್ರೆ ಭೂಮಿ ಸ್ವಲ್ಪ ಕಡಿಮೆ ಫಲವತ್ತಾಗಿದ್ರು ಇದು ಉಳಿಸಾಗಿ ಬೆಳೆಯತಕ್ಕಂತ ಒಂದು ಗುಣ ಹೊಂದಿರ್ಬೇಕು. ಇಲ್ಲದೆ ಇದ್ರೆ ಅದಾಗೋದಿಲ್ಲ. ಹಾಗೇನೆ ನಾನು ಮೊದಲೇ ಹೇಳಿದೆ, ಇವುಗಳು ಸ್ವಲ್ಪ ಆಳವಾಗಿ ಬೇರನ್ನ ಬಿಡುವಂತಿರ್ಬೇಕು. ಅದಕ್ಕೆ ನಾವು ಸಾಮಾನ್ಯವಾಗಿ ಆಳವಾದ ಬೇರು ಅಂದ ತಕ್ಷಣ ಯಾವುದಕ್ಕೆ ಗಮನ ಹರಿಸ್ತೇವೆ? ದ್ವಿದಳ ಧಾನ್ಯಗಳು. ಈ ರೀತಿಯಾಗಿ ದ್ವಿದಳ ಧಾನ್ಯಗಳನ್ನ ನಾವು ಬಳಕೆ ಮಾಡಿದಾಗ ಇವುಗಳ ಬೇರು ಆಳವಾಗಿ ಹೋಗುತ್ತೆ. ತಾಯಿ ಬೇರು ಇರುತ್ತೆ, ಜೆಲ್ ಬೇರು ಇರುವುದಿಲ್ಲ, ತಾಯಿ ಬೇರು ಇರುತ್ತೆ, ಇದು ಆಳವಾಗಿ ಹೋಗ್ತವೆ. ಅದಲ್ಲದೆ ಈ ಬೇರುಗಳು, ತುಂತುರು ಬೇರುಗಳು ಏನಿದಾವೆ ಪಕ್ಕದಲ್ಲಿ ಬರ್ತಕ್ಕಂಥ ಬೇರುಗಳು, ತಂತು ಬೇರುಗಳು, ಇದರಲ್ಲಿ ಇವು ಗಂಟುಗಳನ್ನು ಉಂಟು ಮಾಡ್ತವೆ. ಅವು ವಾತಾವರಣದಲ್ಲಿರ್ತಕ್ಕಂಥ ಸಾರ್ವಜನಿಕವನ್ನು ಸ್ಥಿರೀಕರಿಸತಕ್ಕಂಥ ಗುಣಧರ್ಮವನ್ನು ಹೊಂದಿರಬೇಕು. ಹೌದು. ಇವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡೇ ನಾವು ಹಸಿರೆಲೆ ಗೊಬ್ಬರದ ಬೆಳೆಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲೂ ಈ ಸಸ್ಬೇನಿಯ ರೋಸ್ಟ್ರಾಟ್ ಅನ್ನೋದು ಕಾಂಡದ ಮೇಲೆ ಗಂಟುಗಳನ್ನ ಹೊಂದಿರುತ್ತೆ. ಖಂಡಿತ. ಇದನ್ನ ನಾವು ಭತ್ತದಲ್ಲಿ ಹೆಚ್ಚಾಗಿ ಬೆಳಿತೇವೆ, ಶಿಫಾರಸು ಮಾಡ್ತೀವಿ. ಭತ್ತದಲ್ಲಿ ಅಂತರ ಬೆಳೆಯಾಗೂ ಇದನ್ನ ಬೆಳೆದು ಬಿಡ್ತಾರೆ. ಬೆಳೆದು ಅದನ್ನ ನಾವು ಮಣ್ಣಿಗೆ ಸೇರಿಸ್ತಕ್ಕಂಥ, ಅಷ್ಟರ ಮಟ್ಟಿಗೆ ಅದು ಸಾರ್ವಜನಿಕವನ್ನು ಸ್ಥಿರೀಕರಿಸುತ್ತೆ. ಖಂಡಿತ. ಕಾಂಡದ ಮೇಲೆ ಗಂಟು. ಹೌದು. ಇನ್ನು ಮುಖ್ಯವಾಗಿ ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸುವಂಥ ವಿಧಾನಗಳು ಯಾವ್ಯಾವು ಅಂತೀರ? ಇದರಲ್ಲಿ ಎರಡು ವಿಧಾನ ಇದೆ ಜಗದೀಶ್ವರ. ಒಂದೇನಂದ್ರೆ ಸ್ಥಳದಲ್ಲೇ ಬೆಳೀತಕ್ಕಂಥದ್ದು, ಇನ್ನೊಂದು ಬೇರೆ ಕಡೆ ಬೆಳೆದಿರೋದನ್ನ ತೆಗೆದುಕೊಂಡ್ಬಂದು ನಮ್ಮ ಭೂಮಿಯಲ್ಲಿ ಬಳಸ್ತಕ್ಕಂಥದ್ದು. ಈ ಎರಡು ವಿಧಾನಗಳು ಬಹಳಷ್ಟು ಮುಖ್ಯವಾದವು ಮತ್ತೆ ರೈತರಲ್ಲಿ ಆಚರಣೆಯಲ್ಲಿರ್ತಕ್ಕಂಥದ್ದು. ಇದೇನು ಬರೀ ಹೇಳೋದಂಥದ್ದಲ್ಲ, ಆಚರಣೆಯಲ್ಲಿರ್ತಕ್ಕಂಥದ್ದು. ಅಂದ್ರೆ ಸ್ಥಳದಲ್ಲೇ ಬೆಳೆಯೋದು ಅಂದ್ರೆ ನಾವು ಯಾವ ಭೂಮಿಗೆ ನಾವು ಇವನ್ನ ಸೇರಿಸ್ಬೇಕೋ ಅದೇ ಭೂಮಿಯಲ್ಲಿ ಇವುಗಳನ್ನ ನಾವು ಬೆಳಿತೇವೆ. ಅದೇ ಭೂಮಿಯಲ್ಲಿ ಬೆಳೆದು ಇವುಗಳನ್ನ ಮಣ್ಣಿಗೆ ಸೇರಿಸ್ಬೇಕು. ಉದಾಹರಣೆಗೆ ಈ ಸೆಣಬಾಗ್ಬೋದು, ನೈಂಚ್ ಆಗ್ಬೋದು, ಅಥವಾ ಇವುಗಳು ಎಲ್ಲ ಮಿಶ್ರಣ ಆಗ್ಬೋದು. ಇವುಗಳನ್ನ ನಾವು ಆ ಭೂಮಿ ಯಾವ ಭೂಮಿಗೆ ಹಸಿರೆಲೆ ಗೊಬ್ಬರವನ್ನು ಹಾಕ್ಬೇಕು ಅದೇ ಭೂಮಿಯಲ್ಲಿ ಬೆಳೆದು ಇವುಗಳು ಈ ಹೂವಿನ ಹಂತಕ್ಕೆ ಬಂದಾಗ ಇವುಗಳನ್ನ ನಾವು ಕಟಾವು ಮಾಡಿ ಭೂಮಿ ಮೇಲೆ ಹರಡಿ ಅದನ್ನ ಉಳುಮೆ ಮಾಡಬೇಕು. ಇದು ಒಂದು. ಅಥವಾ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಡಿಸ್ಕ್ ಇದ್ರೆ ಹಾಕ್ಬಿಟ್ರೆ ನಾವು ಕಟಾವು ಮಾಡಿ ಹಾಕ್ಬೇಕಾದ ಪ್ರಮೇಯನೇ ಇಲ್ಲ, ಒಂದೇ ಸಾರಿ ಅವೇನೆ ಕತ್ತರಿಸಿ ಅದನ್ನು ಮೋಗಿಸಿ ಹಾಕಿ ಒಳಗಡೆ ಹಾಕ್ಬಿಡ್ತೀವಿ. ಇದನ್ನು ಇವತ್ತು ಯಾಕೆಂದ್ರೆ ಟ್ರ್ಯಾಕ್ಟರ್ಗಳಿದಾವೆ, ಹೈ ಹಾರ್ಸ್ ಪವರ್ ಇರ್ತಕ್ಕಂಥ ಟ್ರ್ಯಾಕ್ಟರ್ಸ್ ಇದಾವೆ. ಹಾಕಿ ಒಂದು 3/4 ಅಥವಾ 1 ಅಷ್ಟು ಹೋಗೋದಾದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ 4 ಅಲ್ದ್ರೆ 5 ಎತ್ತರ ಬೆಳೆದಂತ ಸೊಪ್ಪನ್ನು ಕತ್ತರಿಸ್ಬಿಟ್ಟು ಸೇರಿಸಿ. ಅಂದ್ರೆ ಇದರಲ್ಲಿ ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ನಾವು ಸೇರಿಸಬೇಕಾದ ಹಂತ ಅಂದ್ರೆ ಹೂವಿನ ಹಂತದಲ್ಲೇ ಆಗ್ಬೇಕು. ನಂತರ ಆದ್ರೆ ಏನಾಗುತ್ತೆ, ನಾರಿನ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ, ಅವು ಬೇಗ ಕಳಿಯೋದಿಲ್ಲ. ಅಂದ್ರೆ ಮಣ್ಣಿನ ಜೊತೆ ಚೆನ್ನಾಗಿ ಬೆರೆಯೋದಿಲ್ಲ. ಅಲ್ಲ, ಬೆರೀತವೆ, ಕಳಿಯೋದಿಲ್ಲ. ಸಮಯ ತೆಗೆದುಕೊಳ್ತವೆ. ಇದಾದ್ರೆ 2-3 ವಾರ ಒಳಗಡೆ ಇವು ಭೂಮಿಯಲ್ಲಿ ಕರಗ್ತವೆ ಅಂತ ರೈತರೇನು ಕರಗ್ಬಿಡ್ತವೆ, ಕಳಿತವೆ ಅಥವಾ ಕರಗ್ತವೆ, ಇದು ಕರಗ್ಬಿಡ್ತವೆ. ಸ್ವಲ್ಪ ಹೆಚ್ಚಿಗೆ ನಾರಿನಂಶ ಬಂದ್ರೆ ಇನ್ನೂ 1 ವಾರ 10 ದಿವಸ ಹೆಚ್ಚು ಸಮಯ ತಗೊಳ್ತವೆ. ಅದಾದ ನಂತರ ಹೊರಗಡೆಯಿಂದ ತಂದಾಕ್ತಕ್ಕಂಥದ್ದು ಮತ್ತೊಂದು ಪದ. ಅದಕ್ಕೆ ಈಗಾಗಲೇ ಹೇಳಿದೆ, ಹೊಂಗೆ ಆಗ್ಬೋದು, ಬೇವು ಆಗ್ಬೋದು, ಹಾಲು ಆಗ್ಬೋದು, ಎಕ್ಕ ಆಗ್ಬೋದು, ಅಥವಾ ಗ್ಲಿರ್ಸಿಡಿಯಾನೇ ಆಗ್ಬೋದು, ಇವುಗಳೆಲ್ಲವನ್ನು ನಾವು ಹೊರಗಡೆಯಿಂದ ಎಲ್ಲೋ ಬೇರೆ ಕಡೆ ಬೆಳಿತೀವಿ. ಅದನ್ನ ಬೆಳೆದವನ್ನ ಕಟಾವು ಮಾಡ್ಕೊಂಡು ತೆಗೆದುಕೊಂಡ್ಬಂದು ಇಲ್ಲಿ ಭೂಮಿಗೆ ಹಾಕಿ ಅಂದ್ರೆ ಎಳೆ ಕಾಂಡ ಸಹಿತ ಕತ್ತರಿಸ್ಕೊಂಡ್ಬರ್ತೀವಿ. ಹೌದು. ತಗೊಂಬಂದು ಇವನ್ನ ಭೂಮಿ ಮೇಲೆ ಹರಡ್ತೀವಿ, ಹರಡಿದ ನಂತರ ಉಳುಮೆ ಮಾಡಿ ಇದನ್ನ ಭೂಮಿ ಒಳಗೆ ಸೇರಿಸ್ತೀವಿ. ಇದು ಒಂದು ವಿಧಾನ. ಆದ್ರೆ ನಮ್ಮ ಈ ಭತ್ತ ಬೆಳಿಬೇಕಾದ್ರೆ ಅದು ಇನ್ನೊಂದು ಪದ್ಧತಿ ಏನಂದ್ರೆ, ಇವುಗಳು ಎಲ್ಲವನ್ನೂ ಹಾಕಿ ಕೆಸರಲ್ಲೇ ನಾವು ತುಳಿದು ಬಿಡ್ತೀವಿ, ಕೆಸರುಗಳು ಹಾಕಿ ತುಳಿತೀವಿ. ಇದನ್ನ ಹಸಿರೆಲೆ ಗೊಬ್ಬರಗಳನ್ನೇ ಒಳಗಡೆ ಸೇರಿಸ್ಲಿಕ್ಕೆ ಭೂಮಿಗೆ ಹಾಕ್ಲಿಕ್ಕೆ ಒಂದು ಯಂತ್ರ ಇದೆ. ಆ ಯಂತ್ರವನ್ನ ಬಳಸ್ಕೊಂಡು ಅದನ್ನ ನಾವು ಭೂಮಿ ಒಳಗಡೆ ಸೇರಿಸ್ಬಿಡ್ತೀವಿ. ಇವಿಷ್ಟು ಬಹಳ ಪ್ರಮುಖವಾದ ಎರಡು ವಿಧಾನಗಳು. ಇನ್ನ ಮುಖ್ಯವಾಗಿ ನಾವು ಈ ಹಸಿರು ಗೊಬ್ಬರವನ್ನು ಬಳಸುವಾಗ ಅನುಸರಿಸಬೇಕಂತ ಕ್ರಮಗಳು ಯಾವ್ಯಾವ ಅಂತೀರಾ? ಇದಕ್ಕೆ ನೋಡಿದಾಗ ನಾವು ಯಾವ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಬೆಳಿತೀವಿ ಆ ಭೂಮಿಗೆ ಸ್ವಲ್ಪ ಮಟ್ಟಿಗೆ, ಅದರಲ್ಲೂ ಸಾವಯವ ಕೃಷಿಯಲ್ಲಿ ಬೆಳಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಆಮೇಲೆ ಶಿಲಾರಂಜಕವನ್ನು ಒದಗಿಸಬೇಕು. ಶಿಲಾರಂಜಕ ಸಾವಯವ ಕೃಷಿಯಲ್ಲಿ ಬಳಸಬಹುದು, ಯಾಕೆಂದ್ರೆ ಅದು ಸ್ವಾಭಾವಿಕವಾದ ಪದಾರ್ಥ, ಹಾಗಾಗಿ ಇದನ್ನು ಬಳಸಬಹುದು. ಇವುಗಳನ್ನ ಮೊದಲನೇ ನಾವು ಕೊಡಬೇಕಾಗತ್ತೆ. ಕೊಟ್ರೆ ಏನಾಗುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ, ಜೊತೆಗೆ ವಾತಾವರಣದಲ್ಲಿರ್ತಕ್ಕಂತ ಈ ಸಾರಜನಕವನ್ನು ಸ್ಥಿರೀಕರಿಸೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಈ ರಂಜಕದ ಅಂಶ, ರಂಜಕದ ಅಂಶ ಶಿಲಾರಂಜಕದಲ್ಲಿರುವಂತ, ಹೌದು, ಗಂಟುಗಳು ಚೆನ್ನಾಗಾಗ್ತವೆ, ರೈಜೋಬಿಯಂ ಇರುತ್ತೆ, ಅದು ಸ್ಥಿರೀಕರಿಸ್ತದೆ, ಸೂಕ್ಷ್ಮಾಣುಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಹೌದು, ರಂಜಕದ ಅಂಶ ಹೌದು. ಇದರ ಜೊತೆಗೆ ಈ ಗೊಬ್ಬರವನ್ನು ಕೊಟ್ಟಾಗ ಸಮೃದ್ಧಿಯಾಗಿ ಬೆಳೀತದೆ, ಬೆಳೆದ್ಬಿಟ್ಟು ಹೆಚ್ಚಿಗೆ ಒಂದು ನಮಗೆ ಬೇಕಾದ ಒಂದು ಗೊಬ್ಬರ ಉತ್ಪಾದನೆ ಆಗುತ್ತೆ. ಇದು ಬಹಳ ಮುಖ್ಯವಾದ್ದು. ನಂತರ ಅಂದ್ರೆ ಈ ಮೊದಲನೇ ಮಳೆ ಬರ್ತಿದ್ದಂಗೆನೆ ನಾವು ಈ ಇವುಗಳನ್ನ ಬಿತ್ತನೆ ಮಾಡಬೇಕು, ಇಲ್ಲದೆ ಇದ್ರೆ ಮುಖ್ಯವಾದ ಬೆಳೆಯನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಮುಖ್ಯವಾದ ಬೆಳೆಯ ಬಿತ್ತನೆ ಮುಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೋಗ್ಬಿಡುತ್ತೆ, ಇದನ್ನ ಬಿತ್ತನೆ ಮಾಡೋದು ನಿಧಾನ ಆದ್ರೆ ಇದನ್ನು ಸಹ ನಾವು ಈ ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದಲ್ಲದೆ ಹಸಿರೆಲೆ ಗೊಬ್ಬರಗಳನ್ನ ಬೇರೆ ಕಡೆಯಿಂದ ತಂದು ಸೇರಿಸೋದಾದ್ರೆ ಅವುಗಳನ್ನ ಮೊದಲೇ ತಗೊಂಬಂದು ಸುಮಾರು ಒಂದು ಎರಡು ಅಥವಾ ಮೂರು ವಾರಗಳ ಮೊದಲೇನೆ ಈ ಒಂದು ಪ್ರದೇಶದಲ್ಲಿ ನಾವು ಅದನ್ನ ಸೇರಿಸಬೇಕಾಗುತ್ತೆ, ಮಣ್ಣಲ್ಲಿ ಸೇರಿಸಬೇಕಾಗತ್ತೆ. ಹಾಗೇನೆ ನಂತರದಲ್ಲಿ ಹಸಿರೆಲೆ ಗೊಬ್ಬರನ ಕೊಯ್ದುಬಿಟ್ಟು ನೇಗಿಲು ಸಾಲಿನಲ್ಲಿ ಹಾಕಿ ಉಳುಮೆ ಮಾಡಬಹುದು. ಅಥವಾ ಈ ನಾನು ಆಗಲೇ ಹೇಳಿದೆ, ಈ ಗೊಬ್ಬರ ತುಳಿತಕ್ಕಂಥ ಸಾಧನ ಇದೆ, ಆ ಸಾಧನವನ್ನು ಸಹ ಬಳಸ್ಕೊಂಡು ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ, ಈ ಮಣ್ಣಿಗೆ ಈ ಹಸಿರೆಲೆ ಗೊಬ್ಬರಗಳನ್ನ ಸೇರಿಸಬೇಕಾದ್ರೆ ಸಾಮಾನ್ಯವಾಗಿ ತೇವಾಂಶ ಇದ್ದೇ ಇರ್ತದೆ, ಇರ್ಲೇಬೇಕು, ಇಲ್ಲದೇ ಭೂಮಿ ಉಳುಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದಾಗ್ಯೂ ಮತ್ತೊಮ್ಮೆ ನಾನು ಹೇಳ್ತೀನಿ, ತೇವಾಂಶ ಸಾಕಷ್ಟು ಪ್ರಮಾಣದಲ್ಲಿ ಇರಲೇಬೇಕು, ಇಲ್ಲದೇ ಇದ್ರೆ ಈ ಕಳೆಯುವಿಕೆ ಏನಿದೆ ಇದು ಕಡಿಮೆ ಆಗ್ಬಿಡುತ್ತೆ ಅಥವಾ ಹೆಚ್ಚು ದಿವಸ ತೆಗೆದುಕೊಂಡ್ಬಿಡುತ್ತೆ, ಮಣ್ಣಿನ ಜೊತೆ ಬೆರೆಯೋದಿಲ್ಲ, ಅಷ್ಟು ಬೇಗ ಕಳೆಯೋದಿಲ್ಲ. ಹಾಗೇನೆ ಇವುಗಳು ಎಷ್ಟು ಮಟ್ಟಿಗೆ ನಮ್ಗೆ ಇಳುವರಿ ಬರ್ತವೆ ಹಸಿರೆಲೆ ಗೊಬ್ಬರಗಳು, ಪ್ರತಿ ಒಂದು ಎಕರೆಗೆ 4-5 ಟನ್ ಅಂತೂ ಕನಿಷ್ಠ ಬರುತ್ತೆ, ಅಲ್ಲಿಂದ ಹಿಡಿದು 10 ಟನ್ ಸರಾಸರಿ 10 ಅಂತ ಹೇಳ್ತೀವಿ. ನಾವು ಇತ್ತೀಚೆಗೆ ನಮ್ಮ ಜಮೀನಲ್ಲೇ ನೋಡಿದ್ದೀವಿ, ಸುಮಾರು 10 ಹೆಚ್ಚು 15-16 ಟನ್ ಪ್ರತಿ ಎಕರೆಗೆ ಬರ್ತಕ್ಕಂತ ಒಂದು ಬೆಳೆಯನ್ನ ನೋಡಿದ್ವಿ. ಅದರಲ್ಲೂ ಜಗದೀಶ್ವರಿ ಈ ಸಾರಿ ಈಗ ನಮ್ಮಲ್ಲಿ ಇದೆ ಹಸಿರೆಲೆ ಗೊಬ್ಬರ ಹೆಚ್ಚು ಕಡಿಮೆ 1.5 ಅಡಿ ಎತ್ತರ ಬೆಳೆದಿದೆ, ಒಳ್ಳೆ ಮಳೆಗಳಾಗಿದ್ದಾವೆ, ಎತ್ತರ ಬೆಳೆದಿದೆ, ಅಲ್ಲಿ ಬರ್ತಕ್ಕಂತ ಒಂದು ಬೆಳೆ ಎಷ್ಟು ಟನ್ ಇರ್ಬೋದು ಅಂತಂದ್ರೆ 40 ಟನ್ಗೂ ಹೆಚ್ಚಿಗೆ ಪ್ರತಿ ಹೆಕ್ಟೇರ್ಗೆ ಓಹೋಹೋ ಬಂದಂತ ಒಂದು ಇಳುವರಿ ಇದೆ. ಇದನ್ನ ನಾವು ನೋಡ್ತಾ ಇದ್ವಿ. ಇವಿಷ್ಟು ನಾವು ಈ ಇದರಲ್ಲಿ ನಾವು ಗಮನಿಸಬೇಕಾದ ಅಂಶಗಳು. ಅಂದ್ರೆ ಮುಖ್ಯವಾಗಿ ಇವುಗಳನ್ನ ಮಳೆ ಪ್ರಾರಂಭದಲ್ಲೇ ಬಿತ್ತನೆ ಮಾಡಬೇಕು, ಬಿತ್ತನೆ ಮಾಡಬೇಕು, ಬಹಳ ಮುಖ್ಯವಾದ ಅಂಶ. ಇಲ್ಲದೆ ಇದ್ರೆ ಮುಖ್ಯ ಬೆಳೆ ಮುಂದಕ್ಕೆ ಹೋಗ್ಬಿಡ್ತದೆ, ನಮ್ಗೆ ಸೀಸನ್ ಹೋಗ್ಬಿಡ್ತದೆ ಅಥವಾ ಕಾಲ ಬೆಳವಣಿಗೆ ಕಾಲ ಏನಿದೆ ಅದು ಕೈ ತಪ್ಪು ಹೋಗ್ಬಿಡ್ತದೆ. ನೀರಾವರಿ ಪ್ರದೇಶದಲ್ಲೂ ಕೂಡ ನಾವು ಇವುಗಳನ್ನ ನೀರಾವರಿಯಲ್ಲಾದ್ರೆ ನೀವು ಯಾವಾಗ ಬೇಕಾದ್ರೆ ಅದನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಬೆಳಿಬಹುದು. ನೀರಾವರಿಯಲ್ಲೂ ಬಹಳಷ್ಟು ಜನ ರೈತರು ಬೆಳೀತಾ ಇದ್ದಾರೆ. ಇವತ್ತು ಬಹಳಷ್ಟು ಸಾವಯವ ಕೃಷಿಕರು ಈ ಒಂದು ಹಸಿರೆಲೆ ಗೊಬ್ಬರಗಳಿಗೆ ಬಹಳ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ನೀರಾವರಿ ಅಂತ ಹೇಳಿದ್ದಕ್ಕೆ ಹೇಳ್ತೀನಿ, ಈಗ ಉದಾಹರಣೆಗೆ ತೆಂಗು ತಗೊಳ್ಳಿ ಅಥವಾ ನಿಮ್ಮ ಇದು ಸಪೋಟ ಸೀಬೆ ಈ ತರದಕ್ಕೆ ನಾವು ಪಾತಿಗಳನ್ನು ಮಾಡ್ತೇವೆ, ಆ ಪಾತಿಗಳಲ್ಲಿ ಹಾಕ್ಬಿಡ್ಬೋದು. ನೀವು ಹಾಕಿದ್ರೆ ಉಲುಸಾಗಿ ಬರುತ್ತೆ, ಅದು ಈ ಒಂದು ಹೂವಿನ ಹಂತ ಬಂದಾಗ ಕಟಾವು ಮಾಡಿಬಿಡಿ, ಅದನ್ನ ಕೀಳಕ್ ಹೋಗ್ಬಿಡಿ, ಕಟಾವು ಮಾಡಿಬಿಟ್ಟು ಅದನ್ನ ಒದಕೆ ತರ ಮಾಡಿಬಿಟ್ರೆ ಬೆಳೆನೂ ಚೆನ್ನಾಗಿ ಬರುತ್ತೆ, ಹಸಿರೆಲೆ ಗೊಬ್ಬರನೂ ಬೆಳೆದಂಗೆ ಆಗುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಈ ಉಳಿದಿರುವಂತ ತೇವಾಂಶ ಇರುತ್ತೆ ಗದ್ದೆಗಳಲ್ಲಿ, ಅದನ್ನು ಬಳಸ್ಕೊಂಡು ಬೆಳಿಬಹುದು. ಇವನ್ನ ಬೆಳೀತಾರೆ, ಬೆಳೀತಾರೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಗದ್ದೆಗಳಲ್ಲಿ ಉಳಿದಿರತಕ್ಕಂತ ತೇವಾಂಶವನ್ನ ಬೆಳಕೊಂಡು 50-60 ದಿವಸದಲ್ಲಿ ಬರ್ತಕ್ಕಂತ ಹೆಸರು ಉದ್ದನ್ನ ನಾವು ಬೆಳಿತೀವಿ. ಇವು ಅದಕ್ಕೆ ಮೊದಲೇ ಬರ್ತವೆ, 40-50 ದಿವಸಕ್ಕೆ ನಾವು ಇದನ್ನ ಭೂಮಿಗೆ ಸೇರಿಸೋದಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಹಾಗಾಗಿ ಇದನ್ನೂ ಸಹ ನಾವು ಉಳಿಕೆ ತೇವಾಂಶ ಇರತಕ್ಕಂಥ ಭೂಮಿಯಲ್ಲಿ ಬೆಳ್ಕೊಂಡು ಇದನ್ನು ಮಾಡ್ಕೋಬಹುದು. ಇಷ್ಟೆಲ್ಲ ಉತ್ಪಾದನಾ ವಿಧಾನಗಳನ್ನು ಅನುಸರಿಸಬಹುದು ಅಂತ. ಹೌದು, ಹಾಗೇನೆ ಉತ್ಪಾದನಾ ವಿಧಾನಗಳಿಗೆ ಬಂದರೆ ಇನ್ನೂ ಒಂದೆರಡು ಹೇಳಬೇಕು ಅಂತಂದರೆ, ಇವುಗಳನ್ನು ಮಿಶ್ರ ಬೆಳೆಯಾಗಿ ಸಹ ನಾವು ಬೆಳಿಬೋದು. ಅಂದರೆ ಈಗ ಉಳಿಕೆ ಇದರಲ್ಲಿ ಏನು ಉದ್ದು ಹೆಸರು ಇದರಲ್ಲಿ ಒಂದೊಂದು ಸಾಲು ಮಧ್ಯೆ ಹಾಕಬಹುದು, ಹಾಕೊಂಡ್ರೆ ಇದು ಬರುತ್ತೆ, ಯಾವುದು ಹಸಿರೆಲೆ ಗೊಬ್ಬರನು ಬರುತ್ತೆ, ಇದು ಇಳುವರಿಯನ್ನು ಕಡಿಮೆ ಮಾಡೋದಿಲ್ಲ. ಅದನ್ನು ಕಟಾವು ಮಾಡಿ ಅವುಗಳು ಮತ್ತು ಇವುಗಳನ್ನು ಎಲ್ಲ ಸೇರಿಸಿ ಭೂಮಿಗೆ ಸೇರಿಸ್ತಕ್ಕಂಥದ್ದು. ಆಗಲೇ ತಾವು ಹೇಳಿದ್ರಿ ರೋಸ್ಟ್ರೇಟಾ ಅಂತ ಹೇಳಿದ್ರು, ರೋಸ್ಟ್ರೇಟಾ ಇದನ್ನ ನಾವು ಭತ್ತದಲ್ಲಿ ಅಂತರ್ ಬೆಳೆಯಾಗಿಯೂ ಸಹ ಬೆಳಿಬಹುದು. ಬೆಳೆಯೋದ್ರಿಂದ ನಮಗೆ ಹಸಿರೆಲೆ ಗೊಬ್ಬರ ಅಷ್ಟೇ ಅಲ್ಲ, ಬಹಳಷ್ಟು ಹೆಚ್ಚಿಗೆ ಸಾರಜನಕವನ್ನ ನಾವು ಮಣ್ಣಿಗೆ ಒದಗಿಸಿದಂಗೆ ಆಗ್ತದೆ. ನಂತರ ನಾನು ತಮ್ಗೆ ಹೇಳಿದೆ ಗ್ಲಿರ್ಸಿಡಿಯಾ, ಇದನ್ನ ಬದುಗಳ ಮೇಲೆ ಬೆಳ್ಕೊಳ್ತೀವಿ, ಸುಬಾಬುಲ್ ಬೆಳಿತೀವಿ, ಗ್ಲಿರ್ಸಿಡಿಯಾ ಬೆಳಿತೀವಿ. ಹಾಗೇನೆ ಅಲ್ಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲಾದರೂ ಬಂಜರ್ ಭೂಮಿ ಇದ್ರೆ ಅಲ್ಲಿ ಬೆಳೆದಂತ ಒಂದು ಎಕ್ಕ ಏನಿದೆ, ಎಕ್ಕ ತುಂಬೆ ಈ ತರದ ಸೊಪ್ಪುಗಳು ಏನಿದಾವೆ ಇವುಗಳೆಲ್ಲವನ್ನು ಸಹ ನಾವು ಹಸಿರೆಲೆ ಕೂಡ ನಾವು ಹೂವು ಒಡೆಯೋದಕ್ಕಿಂತ ಮುಂಚೆ ಬಳಸ್ಕೋಬಹುದು, ಬಳಸ್ತಾ ಇದೀವಿ. ಪಾರ್ಥೇನಿಯಂ ತಮ್ಗೆ ಗೊತ್ತಿರಬಹುದು, ಬಹಳಷ್ಟು ಜನ ಇಲ್ಲಿ ಬಂದು ಹೇಳಿರ್ತಾರೆ ಏನಂದ್ರೆ ಪಾರ್ಥೇನಿಯಂ ಇಂದ ಕಾಂಪೋಸ್ಟ್ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚಿನ ಪೋಷಕಾಂಶಗಳು ಇರತಕ್ಕಂಥ ಮುಂಚೆ ಅದನ್ನು ಬಳಸಿದ್ದೆ ಆದ್ರೆ ಬಹಳ ಉತ್ತಮವಾದ ಒಂದು ಕಾಂಪೋಸ್ಟ್ ಅನ್ನ ನಾವು ಉತ್ಪಾದನೆ ಮಾಡ್ಕೊಳ್ಬಹುದು. ಮತ್ತೆ ನಮ್ಮ ಸಾಂಪ್ರದಾಯಿಕ ಹಸರಲೆ ಮರಗಳಾದಂತಹ ಹೊಂಗೆ ಅಂತೂ ಇದ್ದೇ ಇದಾವೆ, ಹೊಂಗೆ ಅಂತೂ ನಮ್ಮ ಹಸರೆಲೆ ಗೊಬ್ಬರ ಅಂತ ಹೇಳಿದ ತಕ್ಷಣ ಹೊಂಗೆನೆ ನೆನಪು ಬರುತ್ತೆ, ಅದರ ರಾಜ ಅಂತಾನೆ. ಹೌದು, ಹೊಂಗೆ ಬರುತ್ತೆ, ಬೇವು ಬರುತ್ತೆ, ಹಾಲ ಬರುತ್ತೆ, ಇವುಗಳೆಲ್ಲನೂ ಬಹಳಷ್ಟು ಹೆಚ್ಚಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಮತ್ತೆ ಹೂ ಬಿಡುವಂತ ಸಮಯದಲ್ಲಂತೂ ಒಳ್ಳೆ ಹಾಸಿಗೆ ಹಾಸ್ದಂಗೆ ಆಗಿರುತ್ತೆ. ಹೌದು, ನಾವು ನೋಡಿದ್ರೆ ಹೊಂಗೆ ಕೆಳಗಡೆ, ಹೌದು ಬೇವಿನ ಕೆಳಗಡೆ ಇವು ಹೂಗಳು ಬಹಳಷ್ಟು, ಅವುಗಳನ್ನು ನಾವು ಬಳಕೆ ಮಾಡಬಹುದು. ಇನ್ನು ಹಸಿರೆಲೆ ಗೊಬ್ಬರದ ಬೆಳೆಗಳಲ್ಲಿರುವಂತಹ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟು ಅಂತೀರಿ? ಪೋಷಕಾಂಶಗಳ ಪ್ರಮಾಣ ಅಂತಂದ್ರೆ ನಾವು ಈ ಕೊಟ್ಟಿಗೆ ಗೊಬ್ಬರಕ್ಕಿಂತ ಹೆಚ್ಚಾಗಿ ಇರ್ತದೆ. ಯಾಕೆಂತಂದ್ರೆ ಇಲ್ಲಿ ಯಾವುದನ್ನ ನಾವು ಪೋಷಕಾಂಶಗಳು ಹೇಳ್ತೀವಿ, ಇದು ಒಣ ಪ್ರಮಾಣದಲ್ಲಿ ಹೇಳ್ತೀವಿ, ಡ್ರೈ ವೇಟ್ ಬೇಸಿಸ್, ಒಣ ತೂಕದ ಮೇಲೆ ಹೇಳ್ತೀವಿ. ಈಗ ಡೈಂಚಾ ಸಸ್ಬೇನಿಯಾ ಇವುಗಳೆಲ್ಲ ತಗೊಂಡ್ರೆ ಇವುಗಳಲ್ಲಿ ಶೇಕಡ 3% ಹೆಚ್ಚಿಗೆ ಸಾರಜನಕ ಇರುತ್ತೆ. ರಂಜಕನೂ ಸುಮಾರು 0.5-0.6 ಅಥವಾ 7% ಇರುತ್ತೆ. ಪೊಟ್ಯಾಶ್ ಅಂಶ ಬಂದು 1.2-1.6 ಅಥವಾ 7 ಈ ಪ್ರಮಾಣದಲ್ಲಿ ಇರ್ತದೆ. ಅಂದ್ರೆ ಒಟ್ಟಾರೆ ಇವುಗಳು ಹೆಚ್ಚಿಗೆ ದ್ವಿದಳ ಧಾನ್ಯದ ಗುಂಪಿಗೆ ಸೇರಿರೋದ್ರಿಂದ ಇವುಗಳಲ್ಲಿ ಇರ್ತಕ್ಕಂಥ ಸಾರಜನಕದ ಪ್ರಮಾಣ ಹೆಚ್ಚಾಗಿರುತ್ತೆ, ರಂಜಕವು ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಇರುತ್ತೆ, ಪೊಟ್ಯಾಶ್ ಪ್ರಮಾಣನೂ ಸ್ವಲ್ಪ ಹೆಚ್ಚಾಗಿರುತ್ತೆ. ಉರುಳಿಯಲ್ಲಿ 1% ಸಾರಜನಕ ಇದೆ, ರಂಜಕ 2-3% ಪೊಟ್ಯಾಶ್ 0.65-7 ಇದೆ. ಹೀಗಾಗಿ ಇವುಗಳೆಲ್ಲವೂ ಸಹ ಸುಮಾರು ಉತ್ತಮವಾದ ಪೋಷಕಾಂಶಗಳನ್ನು ಹೊಂದಿದಾವೆ ಅಂದ್ರೆ ತಪ್ಪಾಗಲಾರದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ತಮಗೆ ನೋಡಿರ್ಬೋದು ಯುಪ್ಟೋರಿಯಂ ಕಳೆ, ಯುಪ್ಟೋರಿಯಂ ಕಳೆ ಅದನ್ನು ಸಹ ಈ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಬಹಳ ಉಲ್ಸಾಗಿ ಬೆಳೆಯುತ್ತೆ, ಅದನ್ನ ಮಲೆನಾಡು ಪ್ರದೇಶದಲ್ಲಿ ಭತ್ತಕ್ಕೆ ಬಳಸ್ತಾರೆ. ಅದರಲ್ಲೂ ಹೆಚ್ಚಿಗೆ 0.8-1% ಸಾರಜನಕದ ಪ್ರಮಾಣ ಇದೆ. ರಂಜಕ ಕಡಿಮೆ ಇದೆ, 0.2% ಪೊಟ್ಯಾಶು 0.5% ಇದೆ. ಹೀಗಾಗಿ ಮುಖ್ಯ ಪೋಷಕಾಂಶಗಳು ಅಷ್ಟೇ ಅಲ್ಲ, ಇವುಗಳಿಂದ ಪೋಷಕಾಂಶಗಳು ದೊರೆಯೋದ್ರ ಜೊತೆಗೆ ಮಣ್ಣಿನ ಗುಣಧರ್ಮಗಳ ಬಗ್ಗೆ ವಿಶೇಷವಾದ ಒಂದು ಪ್ರಭಾವವನ್ನ ಬೀರ್ತವೆ ಅಂದ್ರೆ ತಪ್ಪಾಗ್ಲಾರ. ಹೌದೌದು, ತಪ್ಪಾಗ್ಲಾರ. ಅಂದ್ರೆ ಮಣ್ಣಿನ ಕಣಗಳ ರಚನೆ, ಜೋಡಣೆ, ಹೌದು, ಇದೆಲ್ಲ ಉತ್ತಮವಾಗುತ್ತೆ. ಹೌದು, ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು. ಹೌದು ಹೌದು. ಅಂದ್ರೆ ಇಲ್ಲಿ ಇವೆಲ್ಲ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಸಾಮಾನ್ಯವಾಗಿ ನಾವು ಬೀಜಗಳಿಂದ ವಂಶಾಭಿವೃದ್ಧಿ ಮಾಡುವಂತದ್ದು. ಹೌದು ಹೌದೌದು, ಬೀಜಗಳನ್ನ ಎರಚಿಬಿಟ್ರೆ ಸಾಕು. ಹೌದು, ಜಮೀನನ್ನು ಬಹಳ ಹೆಚ್ಚಾಗಿ ಅಂದ್ರೆ ಇದನ್ನ ಕೆಲವರು ಏನ್ ಮಾಡ್ತೀವಿ ಅಥವಾ ನಾವು ಅನೇಕ ಸಾರಿ ಹೇಳ್ತೀವಿ, ಶಿಫಾರಸು ಏನ್ ಮಾಡ್ತೀವಿ 10-12 kg ಹೇಳ್ತೀವಿ, ಅಥವಾ ಕೆಲವು ಇದಕ್ಕೆ 15-16 kg ಎಕರೆಗೆ. ಕೆಲವು ಸಾರಿ ನಾವೇ ಹೇಳ್ತೀವಿ ಇನ್ನೂ 1-2 kg ಹೆಚ್ಚಿಗೆ ಹಾಕಿ ಅಂತ. ಏನಾಗುತ್ತೆ, ಇವುಗಳನ್ನ ನಾವು ಮಳೆಯಾಶ್ರಯದಲ್ಲಿ ಬೆಳಿತೀವಿ. ಹೌದು, ಅವಾಗ ಇವ ಬಿತ್ತನೆ ಮಾಡ್ಬೇಕಾದ್ರೆ ತೇವಾಂಶ ಇರುತ್ತೆ, ನಂತರ ಒಂದು 10-12 ಮಳೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿಗೆ ಬೀಜನ ಹಾಕಿದ್ರೆ 10-12 ಅಥವಾ 15 ಆದ್ಮೇಲೆ ಮಳೆ ಬಂದ್ರು ಇವು ಉಳ್ಕೊಂಡಿರ್ತಕ್ಕಂಥವು ಮತ್ತೆ ಮೊಳಕೆ ಬರ್ತವೆ. ಇದನ್ನ ನಾವು ಎಲ್ಲಾ ಒಂದು ಜಮೀನುಗಳಲ್ಲೂ ನೋಡಿದ್ದೇವೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಹಾಕಿದ್ರೆ ತಪ್ಪೇನಿಲ್ಲ. ಹೆಚ್ಚಿಗೆ ಬೀಜ ಹಾಕಿದ್ರೆ ಕಾಂಡಗಳು ಕೂಡ ತೆಳ್ಳಗ್ ಬರ್ತವೆ, ಸಪೂರವಾಗಿ ಉದ್ದವಾಗಿ ಬೆಳಿತವೆ, ಆಮೇಲೆ ಅದರಲ್ಲಿರ್ತಕ್ಕಂಥ ನಾರಿನ ಪ್ರಮಾಣ ಕಡಿಮೆ ಆಗುತ್ತೆ. ಆ ಹೆಚ್ಚಿಗೆ ಬೇಗನೆ ಒಂದು 4-5 ಮೊದಲನೇ ಹೂವಿನ ಹಂತವನ್ನ ತಲುಪ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಒಟ್ಟಾರೆ ಈ ಸಾವಯವ ಕೃಷಿಗೆ ಅತ್ಯಂತ ಮುಖ್ಯವಾದ ಒಂದು ಪೋಷಕಾಂಶದ ಆಗರ ಅಂತಾನೆ ಹೇಳ್ಬೋದು ಹೆಸರಲ್ಲಿ ಗೊಬ್ಬರದ ಬೆಳೆಗಳನ್ನು. ಖಂಡಿತವಾಗಿ ಬೇರೆ ಬೇರೆ ಅನುಕೂಲಗಳನ್ನು ಒದಗಿಸ್ತವೆ, ಬಹಳಷ್ಟು ಅನುಕೂಲ, ಪೋಷಕಾಂಶಗಳ ಜೊತೆಗೆ ಮಣ್ಣಿನ ಒಂದು ಗುಣಮಟ್ಟವನ್ನು ಹೆಚ್ಚಿಸುತ್ತವೆ. ಅನುಕೂಲಗಳು ಅಂತಂದ್ರೆ ಇವುಗಳ ಪ್ರಯೋಜನ ಅಥವಾ ಅನುಕೂಲ ಅಂತಂದ್ರೆ ನಾವು ಮಣ್ಣಿನ ಮೇಲೆ ಆಗ್ತಕ್ಕಂಥದ್ದನ್ನ ಮೂರು ವಿಧವಾಗಿ ವಿಂಗಡಣೆ ಮಾಡಬಹುದು. ಒಂದು ಮಣ್ಣಿನ ಭೌತಿಕ ಗುಣಗಳ ಬಗ್ಗೆ, ರಾಸಾಯನಿಕ ಗುಣಗಳ ಬಗ್ಗೆ, ಮತ್ತೆ ಜೈವಿಕ ಗುಣಗಳ ಬಗ್ಗೆ. ಭೌತಿಕ ಗುಣಗಳಿಗೆ ಬಂದ್ರೆ ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಮಣ್ಣಿನ ಕಣಗಳ ಜೋಡಣೆ, ಅಂದ್ರೆ ಮಣ್ಣಿನ ರಚನೆ ಅಂತ ಏನ್ ಹೇಳ್ತೀವಿ, ಇದು ಉತ್ತಮವಾಗ್ತದೆ. ಒಂದಕ್ಕೂ ಒಂದು ಒಂದೊಂದು ಕಣಗಳು ಬಿಡಿಯಾಗಿರೋದಿಲ್ಲ, ಅವುಗಳು ಎಲ್ಲವೂ ಒಟ್ಟಿಗೆ ಬಂದು ಒಂದು ಉಂಡೆಗಳಾಗ್ತವೆ, ಇದು ಬಹಳ ಉತ್ತಮವಾದ್ದು. ಜೊತೆಗೆ ಅಲ್ಲಿ ಮಣ್ಣಲ್ಲಿ ಗಾಳಿಯ ಅಂಶನೂ ಹೆಚ್ಚಾಗುತ್ತೆ. ಹೌದು, ಹಾಗೇನೆ ಯಾವಾಗ ಇವು ಉಂಡೆಗಳ ತರ ಆಗ್ತವೆ, ಇಲ್ಲಿ ಕಣಗಳ ಮಧ್ಯೆ ಇರತಕ್ಕಂಥ ಅಂತರ ಸ್ವಲ್ಪ ಹೆಚ್ಚಾಗುತ್ತೆ, ಅವಾಗ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕ ಭೂಮಿಗೆ ಹೋಗುತ್ತೆ, ಬೇರುಗಳು ಸಹ ಉಸಿರಾಡ್ತವೆ, ಅದಕ್ಕೆ ಆಮ್ಲಜನಕ ಬೇಕು ಅನ್ನೋ ಅಂಶ ನಾವು ಚೆನ್ನಾಗಿ ಗಮನದಲ್ಲಿ. ಜೊತೆಗೆ ನೀರು ಕೂಡ ಇಳಿಯೋದಕ್ಕೆ ಅನುಕೂಲ, ಇಳಿಯೋದಕ್ಕೆ ಅನುಕೂಲ ಆಗುತ್ತೆ. ಈಗ ಈಗ ಮಳೆ ಬಿದ್ದಂತ ಮಳೆ ನೀರು ಭೂಮಿಯಲ್ಲಿ ಸರಾಗವಾಗಿ ಇಂಗೋದಕ್ಕೆ ಇದು ಸಹಾಯವಾಗುತ್ತೆ. ಅದಾದ ನಂತರ ಇವುಗಳೇನಾಗ್ತವೆ, ಈ ಒಂದು ಉತ್ತಮವಾದ ಕಣಗಳ ರಚನೆ ಜೋಡಣೆ ಇವೆಲ್ಲ ಇದ್ದಾಗ ಈ ಕೆಳಪದರದಲ್ಲಿ ಇರ್ತಕ್ಕಂಥ ಒಂದು ಪೋಷಕಾಂಶಗಳೇನಿದ್ದಾವೆ ಇದನ್ನು ಸ್ವಲ್ಪ ಮೇಲಕ್ಕೆ ತರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನೀರು ಮತ್ತೆ ಗಾಳಿ ಇವೆರಡು ಒಂದು ಸಮತೋಲನವಾಗಿ ಇರ್ತವೆ ಅಂದ್ರೆ ತಪ್ಪಾಗಲಾರ್ದು. ಮತ್ತೆ ನಾವು ಕಟಾವು ಮಾಡಿದಾಗ ಬೇರುಗಳು ಅಲ್ಲೇ ಉಳಿಯೋದ್ರಿಂದ ಅವು ಒಂಥರ ಈ ಪೈಪ್ಗಳಾಕ್ದಂಗೆ ಇದ್ಬಿಡ್ತವೆ, ಭೂಮಿಗೆ ಸಣ್ಣ ಸಣ್ಣ ಪೈಪ್ಗಳಾಕ್ದಂಗೆ ಈ ರಂಧ್ರಗಳೇನಿರ್ತವೆ, ಈ ರಂಧ್ರಗಳಲ್ಲಿ ನೀರು ಸರಾಗವಾಗಿ ಇಳಿದು ಬಿಡ್ತವೆ. ಸೊ ಇದಲ್ದೆ ಇನ್ನು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ನಾನು ಆಗ್ಲೇ ತಮ್ಗೆ ಹೇಳಿದೆ ಏನು ಅಂತಂದ್ರೆ, ಇವು ಒದಕೆ ಬೆಳೆಯಾಗಿರ್ತದೆ, ಒದಕೆ ಬೆಳೆಯಾಗಿರೋದ್ರಿಂದ ಮಣ್ಣಿನ ಕೊಚ್ಚಣೆ ಆಗೋದಿಲ್ಲ. ಹಾಗೆ ಇವು ಹಸಿರೆಲೆ ಗೊಬ್ಬರ ಬೆಳೀತಾ ಇದ್ದಾಗ ಮಳೆ ಬಿದ್ರೆ ಅವುಗಳ ಈ ಕಾಂಡದ ಮೂಲಕ ಬೇರುಗಳಲ್ಲಿ ಹಾಗೇನೇ ನೀರು ಒಳಗಡೆ ಇಂಗೋದಕ್ಕೂ ಹೆಚ್ಚಿಗೆ ಸಹಾಯ, ಮಣ್ಣಿನ ಕೊಚ್ಚಣೆಯನ್ನು ತಡೆಗಟ್ಟುತ್ತವೆ. ಹೀಗಾಗಿ ಭೌತಿಕ ಗುಣಧರ್ಮಗಳನ್ನ ಇವು ಸಾಕಷ್ಟು ಉತ್ತಮಪಡಿಸ್ತವೆ. ಹಾಗೆ ಎರಡನೇದಾಗಿ ರಾಸಾಯನಿಕ ಗುಣಧರ್ಮಗಳಿಗೆ ಬಂದ್ರೆ, ನಾವು ಆಗ್ಲೇ ಮಾತಾಡಿದೀವಿ ಇದರಲ್ಲಿ ಬಹಳಷ್ಟು ಹೆಚ್ಚಿನ ಪೋಷಕಾಂಶಗಳು ಇರ್ತವೆ. ಇವು ಮೂರೇ ಅಲ್ಲ, ಸಾರಜನಕ, ರಂಜಕ, ಪೊಟಾಶ್ ಇವು ಅಷ್ಟೇ ಅಲ್ಲ, ಲಘು ಪೋಷಕಾಂಶಗಳು ಹೆಚ್ಚಾಗಿರ್ತವೆ. ಇವುಗಳು ಮಣ್ಣಿನ ಒಂದು ಸತ್ವವನ್ನ, ಫಲವತ್ತತೆಯನ್ನ ಹೆಚ್ಚು ಮಾಡ್ತವೆ, ಉತ್ಪಾದಕತೆಯನ್ನು ಹೆಚ್ಚಿಸ್ತವೆ ಜೊತೆಗೆ ಈ ಲಘು ಪೋಷಕಾಂಶಗಳು ದೊರೆಯುವಿಕೆಯನ್ನು ಹೆಚ್ಚು ಮಾಡ್ತವೆ. ಇವು ಕಳಿಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಈ ಸಾವಯವ ಆಮ್ಲಗಳು ಸ್ರವಿಸ್ತವೆ, ಅವುಗಳು ಅಲ್ಲೇ ಸ್ಥಳದಲ್ಲೇ ಒಂದ್ ಸ್ವಲ್ಪ ರಸಸಾರದಲ್ಲಿ ಏರ್ಪೇರಾಗೋದನ್ನ ಏರ್ಪೇರು ಉಂಟು ಮಾಡ್ತವೆ. ಅಲ್ಲಿ ಇರ್ತಕ್ಕಂತ ಈ ಲಘು ಪೋಷಕಾಂಶಗಳು ದೊರೆಯುವಿಕೆ ಹೆಚ್ಚಾಗುತ್ತೆ. ಹಾಗೇನೆ ಮಣ್ಣಿನ ಧನ ಅಯಾನುಗಳು ಅಂತ ಹೇಳ್ತೀವಿ, ಇವುಗಳ ಪ್ರಮಾಣ 2-30 ಶೇಕಡಾ ಹೇಳ್ತಾ ಇಲ್ಲ, ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಜಾಸ್ತಿ ಆದ್ರೆ ಏನಾಗುತ್ತೆ, ಆ ಮಣ್ಣಿನ ಕಣಗಳಲ್ಲಿ ಪೋಷಕಾಂಶಗಳನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಪ್ರಮಾಣ, ಶಕ್ತಿ ಸಾಮರ್ಥ್ಯ ಅಥವಾ ಧಾರಣಾ ಸಾಮರ್ಥ್ಯ ಅಂತ ಏನ್ ಹೇಳ್ತೀವಿ, ಇದು ಹೆಚ್ಚಾಗುತ್ತೆ. ಹಾಗಾಗಿ ಬೆಳೆಗಳಿಗೆ ಪೋಷಕಾಂಶಗಳು ದೊರೆತಕ್ಕಂಥದ್ದು ಹೆಚ್ಚಾಗ್ತದೆ. ಅಂದ್ರೆ ಒಟ್ಟಾರೆ ಫಲವತ್ತತೆ ಮತ್ತು ಉತ್ಪಾದಕತೆ ಎರಡೂ ಹೆಚ್ಚಾಗ್ತವೆ. ಮತ್ತೆ ಕೊನೆಯ ಒಂದು ಅನುಕೂಲ ಅಂತಂದ್ರೆ ಜೈವಿಕ ಗುಣಧರ್ಮಗಳು. ಹೌದು, ಜೈವಿಕ ಗುಣಧರ್ಮಗಳಿಗೆ ಬಂದಾಗ ನಾವು ಬಹಳಷ್ಟು ಕೊಡ್ತಕ್ಕಂಥದ್ದು ಈ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಜೊತೆಗೆ ಎರೆಹುಳು ಚಟುವಟಿಕೆ ಅಂದ್ರೆ ಈ ಸೂಕ್ಷ್ಮ ಜೀವಿಗಳಿಗಾಗ್ಬೋದು ಅಥವಾ ಎರೆ ಹುಳುಗಳಿಗಾಗ್ಬೋದು, ಇವುಗಳಿಗೆ ಸಾವಯವ ಪದಾರ್ಥಗಳೇ ಆಹಾರ, ಈ ಆಹಾರವನ್ನು ಒದಗಿಸ್ತವೆ. ಈ ಆಹಾರ ಒದಗಿಸೋದ್ರಿಂದ ಇದರ ಚಟುವಟಿಕೆ ಹೆಚ್ಚಾಗ್ತಾ ಹೋಗ್ತದೆ. ಹೀಗಾಗಿ ಜೈವಿಕ ಒಂದು ಗುಣಧರ್ಮವನ್ನು ಸಹ ಹಸಿರೆಲೆ ಗೊಬ್ಬರಗಳು ಹೆಚ್ಚಿಸ್ತವೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಈ ಜೈವಿಕ ಚಟುವಟಿಕೆ ಯಾವಾಗ ಜಾಸ್ತಿ ಆಗುತ್ತೆ, ಆವಾಗ ತಂತಾನೇ ಭೂಮಿಯಲ್ಲಿ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಾಗುತ್ತೆ. ಹೀಗಾಗಿ ಒಟ್ಟಾರೆ ಈ ಒಂದು ಹಸಿರೆಲೆ ಗೊಬ್ಬರಗಳು ಮಣ್ಣಿನ ಗುಣಧರ್ಮಗಳ ಎಲ್ಲವನ್ನು, ಭೌತಿಕ, ರಾಸಾಯನಿಕ ಮತ್ತೆ ಜೈವಿಕ, ಇವುಗಳನ್ನ ಎಲ್ಲವನ್ನು ಸುಧಾರಣೆ ಮಾಡ್ತವೆ. ಹೀಗಾಗಿ ಮುಂದಿನ ಬೆಳೆಗಳಿಗೆ ಬೆಳವಣಿಗೆ ಹೆಚ್ಚಾಗುತ್ತೆ, ಅವುಗಳ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಹಾಗೇನೆ ಬೆಳೆಗಳ ಇಳುವರಿ ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ತಮಗೆ ಈ ಹಸಲೆ ಗೊಬ್ಬರದ ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೇವಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9408037879. ಇನ್ನೊಮ್ಮೆ ಹೇಳ್ತೀನಿ, 9408037879. ತುಂಬ ಸಂತೋಷ ದೇವಕುಮಾರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಸಾವಯವ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಪಾತ್ರ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ವರೇ, ಹಾಗೆ ಎಲ್ಲ ಕೇಳುಗರಿಗೂ ಮತ್ತು ರೈತ ಬಾಂಧವರಿಗೂ ನಮಸ್ಕಾರ. ಕೇಳುಗರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಸಿರು ಗೊಬ್ಬರ ಬೆಳೆಗಳ ಪ್ರಾಮುಖ್ಯತೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಎನ್ ದೇವಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ವಿಜ್ಞಾನದ ಮುನ್ನಡೆ ಡಾ ಎಂ ವೆಂಕಟಸ್ವಾಮಿ ಅವರಿಂದ. 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್, ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ ಚಿತ್ರಗೀತೆಗಳು. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 9:05 ಯುವ ವಾಣಿ, ಧಾರವಾಡ ರಂಗಾಯಣದ ಯುವ ಕಲಾವಿದರಿಂದ ಆಧುನಿಕ ರಂಗಗೀತೆಗಳು, ಧಾರವಾಡ ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಚಂದ್ರಶೇಖರ್ ವಜೆ ಅವರ ಗಾಯನ ಪ್ರಸಾರವಾಗಲಿದೆ. 11:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಇನ್ನು ನಾಳಿನ ಕಾರ್ಯಕ್ರಮಗಳ ವಿವರಣೆ. 6:05 ಶೈಲಾ ಜಯಕುಮಾರ್ ಅವರಿಂದ ಚಿಂತನ, ಹಾಸನ ಕೇಂದ್ರದ ಕೊಡುಗೆ. ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ 6:20. ಹೆಲ್ತ್ ಸೂತ್ರ ಡಾ ಶ್ರೀಪಾದ ಹೆಗಡೆ ಅವರಿಂದ 6:45. 6:50 ರೈತರಿಗೆ ಸಲಹೆ. 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. 7:45 ನಿತ್ಯ ವಿಜ್ಞಾನ ಭಾಗವಹಿಸುತ್ತಾರೆ ಡಾ ಎನ್ ಎಸ್ ಲಿ.